ಗುಣಮಟ್ಟವೂ ಹೆಚ್ಚಾಗಿದೆ. ರೈತರ ಆದಾಯದಲ್ಲಿ 10%-69% ಹೆಚ್ಚಳವಾಗಿದೆ. ಪಂಪಿಂಗ್ನಲ್ಲಿ ವಿದ್ಯುತ್ ಮತ್ತು ಡೀಸೆಲ್ನ ಉಳಿತಾಯವಾಗುತ್ತಿದೆಯಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಬೆಳೆಸಲು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಯಲ್ಲಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55% ಮತ್ತು ಇತರ ರೈತರಿಗೆ 45% ಸಹಾಯವನ್ನು ನೀಡುತ್ತಿದೆ. ಇಷ್ಟೇ ಅಲ್ಲದೆ ಕೆಲವು ರಾಜ್ಯಗಳು ಸೂಕ್ಷ್ಮ ನೀರಾವರಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕೃಷಿಕರಿಗೆ ಹೆಚ್ಚುವರಿ ಸಬ್ಸಿಡಿಯನ್ನು ಸಹ ನೀಡುತ್ತಿದೆ. ಇದನ್ನು ಅಳವಡಿಸಲು ಒಬ್ಬ ಫಲಾನುಭವಿಗೆ ಅತಿ ಹೆಚ್ಚು ಅಂದರೆ 5 ಹೆಕ್ಟೇರ್ ಪ್ರದೇಶದಲ್ಲಿ ಸೂಕ್ಷ್ಮ ನೀರಾವರಿಗೆ ಸಹಾಯವೂ ಲಭ್ಯವಿದೆ. 2015-16 ಸಾಲಿನಿಂದ ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಇಳುವರಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಲ್ಲಿ ಸೂಕ್ಷ್ಮ ನೀರಾವರಿಯು ಸುಮಾರು 78,00,000 ಹೆಕ್ಟೇರ್ ಕ್ಷೇತ್ರವನ್ನು ಆವರಿಸಿದೆ. ಇದು PDMC ಯೋಜನೆಯಿಂದ ಕಳೆದ 8 ವರ್ಷಗಳಿಂದ ಆರಿಸಿದ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 81% ಇಳುವರಿ ಅಧಿಕವಾಗಿದೆ. ಇಷ್ಟೇ ಅಲ್ಲದೆ ಸೂಕ್ಷ್ಮ ನೀರಾವರಿಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಸ್ಥಾಪಿಸಿ ರೈತರಿಗೆ ಸಹಾಯ ಮಾಡಲು 2017-18 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ನಬಾರ್ಡ್ನ ಸಹಯೋಗದೊಂದಿಗೆ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ನಿಧಿ ಅಂದರೆ MIF ಅನ್ನು ರಚಿಸಲಾಯಿತು. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಬೇಕಿದ್ದಲ್ಲಿ ತಮ್ಮ ಸಮೀಪದ ಕೃಷಿ ಮತ್ತು ತೋಟಗಾರಿಕಾ ಅಭಿವೃದ್ಧಿ ಕಚೇರಿಯನ್ನು ಸಂಪರ್ಕಿಸಿ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಈಗ ಸ್ವಾವಲಂಬಿಗಳಾಗುವ ಮೂಲಕ ಸಮೃದ್ಧಿಯತ್ತ ಸಾಗುತ್ತಿದ್ದಾರೆ. ದೇಶ ಈಗ ಸಂಕಲ್ಪದಿಂದ ಸಿದ್ಧಿಯತ್ತ ಮುನ್ನುಗ್ಗುತ್ತಿದೆ. ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತ ಮಾಹಿತಿ ಕೇಳಿದಿರಿ. ಈಗ ಕೇಳೋಣ ಜಾನುವಾರುಗಳ ಚರ್ಮಗಂಟು ರೋಗ ನಿಯಂತ್ರಣ ಕುರಿತು ಡಾಕ್ಟರ್ ಜಿಬಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜಾನುವಾರುಗಳಲ್ಲಿ ಕಾಣಿಸಿಕೊಳ್ಳುವಂತಹ ಚರ್ಮಗಂಟು ರೋಗದ ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಯಲಹಂಕದ ರಾಮಗೊಂಡನಹಳ್ಳಿಯಲ್ಲಿರುವಂಥ ರಾಷ್ಟ್ರೀಯ ಪಶು ಸೋಂಕುಶಾಸ್ತ್ರ ಮತ್ತು ರೋಗ ಮಾಹಿತಿ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಜಿಬಿ ಮಂಜುನಾಥ್ ರೆಡ್ಡಿಯವರು. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿಯವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮೊದಲಿಗೆ ಈ ಚರ್ಮಗಂಟು ರೋಗ ಅಂದ್ರೇನು, ಇದು ಯಾವ ರೀತಿ ಹರಡುತ್ತೆ, ಇದು ಯಾವಾಗ ನಮ್ಮ ದೇಶದಲ್ಲಿ ಕಂಡು ಬಂತು ಅಂತ ಸ್ವಲ್ಪ ಹೇಳ್ತೀರಾ? ಚರ್ಮಗಂಟು ರೋಗ ಇದು ಒಂದು ವೈರಸ್, ನಾವು ವೈರಾಣು ಅಂತ ಏನು ಹೇಳ್ತೀವಿ, ವಿಷಾಣು ಅಂತೀವಿ, ವಿಷಾಣು ಅಂತೀವಿ, ಅದರಿಂದ ಬರುವಂತಹ ರೋಗ. ಸರ್ವೇ ಸಾಮಾನ್ಯವಾಗಿ ಇದು ದೇಶೀಯ ತಳಿಗಳಲ್ಲಿ ಹಸುಗಳು ಅಥವಾ ಎಮ್ಮೆ ಎಲ್ಲದರಲ್ಲೂ ಕಂಡು ಬರುತ್ತೆ. ಇದು ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಡಿಸ್ಸಾ ಸ್ಟೇಟಲ್ಲಿ ಕಂಡು ಬಂತು. ಅದು 2019 ಅದಾದ್ಮೇಲೆ ಏನಾಯ್ತು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿ ಹೋಗಿ 2020 ಸುಮಾರು 18 ಹರಡಿತು. ಇವಾಗ 24 ಈ ರೋಗ ಹರಡಿದೆ. ಇದು ಒಂಥರ ಕೋವಿಡ್ ಹೆಂಗ್ ಬಂತಲ್ಲ ಹಂಗೆ, ಮೊದಲು ನಮ್ಮ ದೇಶದಲ್ಲಿ ಇರ್ಲಿಲ್ಲ ಕೋವಿಡ್, ನಮ್ದರಲ್ಲಿ ಇರ್ಲಿಲ್ಲ. ಹಂಗೆ ಇದು LSD ಅಂತ ಇಂಗ್ಲಿಷ್ ಅಲ್ಲಿ ಅಂತೀವಿ, ಚರ್ಮಗಂಟು ರೋಗ ಕೂಡ ಹಂಗೆ ಬಂತು. ಇನ್ನೊಂದು ಸಿಡುಬು ರೋಗ ಅಂತ ಮೇಕೆ ಮತ್ತು ಕುರಿಗಳಲ್ಲಿ ಬರುತ್ತೆ, ಅದೇ ಜಾತಿಗೆ ಸೇರಿದಂತಹ ವೈರಸ್ ಇಂದ ಬರುತ್ತೆ. ಬಟ್ ಇದು ಸ್ಪೀಸಿ ಸ್ಪೆಸಿಫಿಕ್ ಅಂದ್ರೆ ಬರೀ ಹಸುಗಳಿಗೆ ಮತ್ತೆ ಎಮ್ಮೆಗಳಿಗೆ ಮಾತ್ರ ಬರುತ್ತೆ. ಈ ರೋಗ ಕುರಿ ಅಥವಾ ಮೇಕೆಗೆ ಬರೋದು ಸಾಧ್ಯತೆ ಇಲ್ಲ. ಹಸು ಮತ್ತು ಎಮ್ಮೆಗಳಲ್ಲಿ ಮಾತ್ರ? ಹೌದು ಹೌದು. ಇದು ಹರಡುವ ವಿಧಾನ ಹೆಂಗಂದ್ರೆ, ಈ ಸೊಳ್ಳೆಗಳು ಮತ್ತೆ ಈ ಬ್ಲಡ್ ಸಕಿಂಗ್ ಫ್ಲೈಸ್ ಅಂತೀವಿ, ರಕ್ತ ಹೀರುವಂತ ನೊಣಗಳು ಮತ್ತೆ ತಿಗಣೆಗಳು, ಈ ಮೂರು ಜಾತಿ ಅಂತ ಇನ್ಸೆಕ್ಟ್ಸ್ ಪ್ರಮುಖವಾಗಿ ಸ್ಪ್ರೆಡ್ ಮಾಡ್ತವೆ. ಮತ್ತೆ ಉಣ್ಣೆಗಳು ಇರ್ತಾವಲ್ಲ, ಉಣ್ಣೆಗಳು ಇರ್ತವೆ, ಆ ಉಣ್ಣೆಗಳು ಏನಾಗುತ್ತೆ, ಇವಾಗ ಒಂದು ಜಾನುವಾರದಲ್ಲಿ ಈ ರೋಗ ಇದೆ ಅಂದ್ರೆ ಅದರಿಂದ ಈ ರಕ್ತವನ್ನು ಹೀರ್ಕೊಂಡು ರಕ್ತ ಹೀರಿದ ನೊಣಗಳು ಇನ್ನೊಂದು ಹಸು ಹೋಗಿ ಕಚ್ಚಿದಾಗ 90% ಅಥವಾ ನಾವೇ 90% ಈ ರೋಗ ಹರಡುತ್ತದೆ. ಬೇರೆ ರೀತಿ ಅಂದ್ರೆ ಇವಾಗ ರೋಗ ಬಂದಿರುವ ಅಥವಾ ರೋಗಗ್ರಸ್ತ ಪ್ರಾಣಿಗಳು ಕಲುಷಿತ ಆಹಾರ ಆಗ್ಲಿ, ನೀರಾಗ್ಲಿ, ಮೇವಾಗ್ಲಿ ತಿನ್ನೋದ್ರಿಂದನು ಬೇರೆ ಕೊಠಡಿಯಲ್ಲಿರ್ತವಲ್ಲ ಅದಕ್ಕೂ ಬರ್ತದೆ. ಇನ್ನೊಂದಂದ್ರೆ ಇದು ವೆರಿ ರೇರು ನ್ಯಾಚುರಲ್ ಸರ್ವಿಸ್ ಅಂತೀವಿ, ಅದೇನಾಗುತ್ತೆ ಬುಲ್ ಕೋಣ ಕೋಣ ಹೋರಿ, ಹೋರಿಯಲ್ಲಿ ಏನಾದರೂ ರೋಗ ಇದ್ದು ಅದರಲ್ಲಿ ಗುಣಪಡದೆ ಇದ್ರೆ ಅದರಲ್ಲಿ ಕಲೆಕ್ಟ್ ಮಾಡಿದಂತ ಚಾನ್ಸಸ್ ಉಂಟು. ಈ ಎಲ್ಲ ವಿಧಾನಗಳ ಮೂಲಕನು ಕೂಡ ಇದು ಹರಡೋ ಸಾಧ್ಯತೆ ಇರುತ್ತೆ. ಅಂದ್ರೆ ಸೋಂಕಿತ ಸೂಜಿಗಳು ಇಂಥದ್ರಿಂದನೂ ಏನು ಹರಡುತ್ತಾ? ಅದು ಇದೆ, ಬಹಳ ಕಡಿಮೆ ಪ್ರಮಾಣ. ಇದು ಹೆಂಗ ಹರಡುತ್ತೆ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಈ ಪಶು ವೈದ್ಯರಾಗ್ಲಿ ಅಥವಾ ಪಶು ಪಾಲಕರಾಗ್ಲಿ ಕೆಲವೊಂದ್ಸಲ ಗೊತ್ತಿರಲ್ಲ ಅವ್ರಿಗೆ ಇದೇ ರೋಗ ಇದೆ ಅಂತ. ಆ ಇಂಜೆಕ್ಷನ್ ಹಾಕಿದ ಮೇಲೆ ಸೂಜಿ ಏನಿದೆ ಬ್ಲಡ್ ಅದರಲ್ಲಿ ಮೆತ್ಕೊಂಡಿದ್ದು ಅದನ್ನ ಇನ್ನೊಂದು ಹಸುಗೆ ಅಥವಾ ಎತ್ತಿಗೆ ಏನಾದ್ರೂ ಯೂಸ್ ಮಾಡಿದ್ರೆ ಪ್ರಾಬಬಿಲಿಟಿ ಇರುತ್ತೆ, ಸಾಧ್ಯತೆ ಬಹಳ ಕಡಿಮೆ, ಬಟ್ ಹರಡೋ ಚಾನ್ಸಸ್ ಉಂಟು. ಇನ್ನು ಸಾಧಾರಣವಾಗಿ ನಾವು ಯಾವುದೇ ಒಂದು ರೋಗವನ್ನು ನೋಡಿದಾಗ ಅದು ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಪ್ರಾಮುಖ್ಯತೆ ಪಡೆದಿದೆ ಅಂತ ಯೋಚನೆ ಮಾಡ್ತೀವಿ. ಹೌದು. ಅಂದರೆ ನಮ್ಮ ರೈತರ ಒಂದು ಆರ್ಥಿಕತೆ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ. ಈ ಚರ್ಮಗಂಟು ರೋಗ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಪರಿಣಾಮ ಬೀರ್ಬೋದು ಅಂತೀರಿ? ಇದು ಆರ್ಥಿಕವಾಗಿ ಬಹಳ ಪ್ರಮಾಣ ಬೀಳತ್ತೆ. ಹೆಂಗಂದ್ರೆ ಈ ರೋಗ ಬಂದ್ಮೇಲೆ ಹೈನುಗಾರಿಕೆ ಹಸುಗಳಿದೆಯಲ್ಲ ಅದರಲ್ಲಿ 50% ಹಾಲು ಉತ್ಪಾದನೆ ಕಡಿಮೆ ಆಗ್ಬಿಡುತ್ತೆ. ಓಹೋ, ನಮ್ಮ ಮಿಶ್ರತಳಿ ಹಸುಗಳಲ್ಲಿ? ಹೌದು ಹೌದು. ಅದು ಹೆಚ್ಎಫ್ ಆಗ್ಬಹುದು, ಜರ್ಸಿ ಆಗ್ಬಹುದು. 10 liter ಕೊಡ್ತಾ ಇದೆ ಅಂದ್ರೆ ಇವತ್ತು, ನಾಳೆ ಏನಾದ್ರೂ ಇದು ಬಂತಂದ್ರೆ 5 liter ಬಂದ್ಬಿಡುತ್ತೆ. ಮತ್ತೆ ಅದು 10 liter ವಾಪಸ್ ಬರೋದು ಆ ಪಲಸಲಲ್ಲಿ ಸಾಧ್ಯ ಇಲ್ಲ. ಓಹೋ. ಒಂದು ಇನ್ನೊಂದು ಹೆಂಗಂದ್ರೆ ಎತ್ತುಗಳು ಉಳುಮೆಗೆ ಅಥವಾ ಎತ್ತಿನ ಗಾಡಿ ಎಳೆಯಕ್ಕೆ ಯೂಸ್ ಮಾಡ್ತೀವಲ್ಲ, ತೂಕ ಎಳೆಯೋದಕ್ಕೆ, ಅವುಗಳ ಏನಾಗುತ್ತೆ ಜ್ವರ ಬಂದು ಚರ್ಮ ಎಲ್ಲ ಪೇಯಿಸಿದಾಗ ಅದನ್ನ ನಾವು ಉಪಯೋಗಿಸಕ್ಕೆ ಆಗೋದಿಲ್ಲ. ಮತ್ತೆ ಅದು ಕುಂಟು ಸಂಚಸ್ ಇರುತ್ತೆ, ಕಾಲುಗಳೆಲ್ಲ ಊತ ಉಂಟಾಗತ್ತಲ್ಲ ಅದರಿಂದ ಕುಂಟುತ್ತದೆ. ಇನ್ನೊಂದೇನಂದ್ರೆ ಚರ್ಮ, ಕೆಲವೊಂದೇನಾಗ್ತದೆ ಈ ಎಮ್ಮೆಗಳಲ್ಲಿ ಎಲ್ಲ ಚರ್ಮದ ಕ್ವಾಲಿಟಿ ಗುಣಮಟ್ಟ ಕಡಿಮೆ ಆಗುತ್ತೆ, ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ. ಇನ್ನೊಂದು ಅದೇನಾದ್ರೂ ಗರ್ಭ ಧರಿಸಿದ್ರೆ, ಇವಾಗ ನಾವು ಎಂಡ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ಅಂತೀವಲ್ಲ, ಗರ್ಭಾವಸ್ಥೆಯಲ್ಲಿ ಅದು ಗರ್ಭಪಾತ ಆಗುವ ಸಾಧ್ಯತೆಗಳು ಇದೆ, ಅದರಿಂದನು ಲಾಸ್ ಆಗುತ್ತೆ ನಮ್ಮ ರೈತ ಬಾಂಧವರಿಗೆ. ಅಂದರೆ ಆರ್ಥಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದೆ ಈ ಚರ್ಮಗಂಟು ರೋಗ, ವಿಶೇಷವಾಗಿ ನಮ್ಮ ಹಸು ಮತ್ತು ಎಮ್ಮೆಗಳಲ್ಲಿ ಅಂತ ಹೇಳ್ಬಹುದು. ಅಂದ್ರೆ ನಮ್ಮ ರೈತರು ಗೋಪಾಲಕರು ಇದನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಇಲ್ಲ ಇಲ್ಲ, ಯಾಕೆಂದ್ರೆ ಈ ರೋಗ ಹೆಂಗಿದೆ, ಇದರಲ್ಲಿ ಮಾರ್ಟಾಲಿಟಿ ಏನಂತೀವಿ ಸಾಯುವ ಪ್ರಮಾಣ ಕಡಿಮೆ, ಬಟ್ ಮಾರ್ಬಿಡಿಟಿ ಏನಂತೀವಿ ಒಂದು ಹಸು ಬಂತಂದ್ರೆ ಎಲ್ಲ ಹಸುಗಳಿಗೆ ಬರೋ ಸಾಧ್ಯತೆ ಇರುತ್ತೆ. ಒಂದು ರೀತಿ ನಿಶ್ಚಿತವಾಗಿ ಹೌದು ಹೌದು, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಹೊರತು ಸಾವಿಲ್ಲ, ಸಾವಿಲ್ಲ, ಸಾವು ಕಡಿಮೆ. ಅವಾಗ ಏನಾಗುತ್ತೆ ನಮ್ಮ ರೈತರು ಏನಂತಾರೆ ಇದು ಸಾವಿಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆದ್ರೆ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟು, ಸಾಕಷ್ಟು ನಷ್ಟ ಉಂಟಾಗುತ್ತೆ, ಯಾಕಂದ್ರೆ ಪ್ರೊಡಕ್ಷನ್ ಲಾಸಸ್ ಆಗ್ತಾ ಇದೆ, ಉತ್ಪಾದನೆಯಲ್ಲಿ ಜಾಸ್ತಿ ಲಾಸಸ್ ಆಗುತ್ತೆ. ಅಂದ್ರೆ ತಾವು ಹೇಳಿದಾಗೆ ಈ ಹಾಲಿನ ಉತ್ಪಾದನೆ ನೋಡಿದ್ರೇನೆ 50% ನಷ್ಟ ಉಂಟಾಗುತ್ತೆ. ಹೌದು ಹೌದು. ಇನ್ನು ಮುಖ್ಯವಾಗಿ ಈ ಚರ್ಮಗಂಟು ರೋಗದ ಲಕ್ಷಣಗಳು ಏನು ಅಂತೀರಿ? ಈ ಚರ್ಮಗಂಟು ರೋಗ ಬಂದಾಗ ದೇಸಿಯ ತಳಿಗಳಾಗ್ಲಿ ಅಥವಾ ಮಿಶ್ರ ತಳಿಗಳಾಗ್ಲಿ ಜಾನುವಾರುಗಳಲ್ಲಿ ಎರಡು ರೀತಿ ಬರುತ್ತೆ. ಒಂದು ನಾವೇನಂತೀವಿ ಅರ್ಲಿ ಸೈನ್ಸ್ ಅಂತೀವಿ, ಫಸ್ಟ್ 24 ಗಂಟೆ 48 ಗಂಟೆ ಒಳಗಡೆ ಫಸ್ಟ್ ಬರೋದು ಜ್ವರ, ವಿಪರೀತ ಜ್ವರ ಇರುತ್ತೆ. ಜ್ವರ ಇದ್ದಾಗ ಏನಾಗುತ್ತೆ, ಹಸುಗಳು ಮೇಯೋದು ಮತ್ತೆ ನೀರು ಕುಡಿಯೋದೆಲ್ಲ ಕಡಿಮೆ ಆಗ್ಬಿಡುತ್ತೆ, ಅದು ಡೈರೆಕ್ಟ್ ಪ್ರಪೋರ್ಷನಲ್ ಅಂತೀವಿ. ಅದಾದ ತಕ್ಷಣ ಏನಾಗುತ್ತೆ, ಡೆವಲಪ್ ರೀಜನ್ ಅಥವಾ ಎರಡು ಮುಂಬದಿ ಕಾಲು ರೀಜನ್ ಅಲ್ಲಿ ಎಡಿಮಾ ತರ ಊತ ಉಂಟಾಗುತ್ತೆ, ಅಂದ್ರೆ ಒಂಥರ ಚರ್ಮ ನೇತ್ ಬಿದ್ದಿರುತ್ತಲ್ಲ ಅಲ್ಲ, ಅಲ್ಲೆಲ್ಲ ಊತ ಉಂಟಾಗಿರುತ್ತೆ. ಅದೇ ರೀತಿ ಕಾಲುಗಳು ಊತ ಉಂಟಾಗುತ್ತೆ. ಈ ಊತದಿಂದನೇ ಏನಾಗುತ್ತೆ, ನಾವು ಆವಾಗಲೇ ಹೇಳ್ದಂಗೆ ಎತ್ತುಗಳು ಇದೆಯಲ್ಲ ಕೆಲಸ ಮಾಡಕ್ಕೆ ಮುಂದೆ ನಡೆಯಕ್ಕೆ ಕಷ್ಟ ಆಗಿ ನಷ್ಟ ಉಂಟಾಗೋದು. ಒಂದ್ಸಲಿ ಜ್ವರ ಬಂದ್ಮೇಲೆ ಮತ್ತೆ ಒಂದ್ ಎರಡು ದಿನ ಆದ್ಮೇಲೆ ಮೈ ಮೇಲೆ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಗುಳ್ಳೆಗಳ ತರ ಶುರು ಆಗ್ತವೆ. ಓಹೋ, ಗಂಧೆಗಳು. ಆ ಗಂಧೆಗಳು ಏನಾಗ್ತವೆ, ಮತ್ತೆ ಒಂದ್ 4 ದಿನ ಆದ್ಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಿಸದೇ ಇದ್ರೆ ಅದು ದೊಡ್ಡದಾಗಿ ಮತ್ತೆ ಅದರಲ್ಲಿ ಒಂಥರ ಕೀವು ಅಥವಾ ನೆಕ್ರೋಸಿಸ್ ತರ ಆಗಿ ಅದು ಕೊಳೆಯಕ್ಕೆ ಪ್ರಾರಂಭ ಆಗುತ್ತೆ. ಕೊಳೆಯಕ್ಕೆ ಪ್ರಾರಂಭ ಆಗುತ್ತೆ, ಅದು ಊಂಡ್ ತರ ಆಗ್ಬಿಡುತ್ತೆ, ಗಾಯ ಗಾಯ ಆಗತ್ತೆ. ಒಂದ್ಸಲಿ ಗಾಯ ಆದ್ರೆ ನೊಣ ಬರ್ತವೆ, ನೊಣ ಬರ್ತವೆ. ಹೌದು ಹೌದು, ನೊಣ ಕುತ್ಕೊಂಡ್ಬಿಟ್ರೆ ಅದ್ರ ಮೇಲೆ ಅದು ಮೊಟ್ಟೆ ಇಡತ್ತೆ. ಮೊಟ್ಟೆ ಇಟ್ಟರೆ ಅದ್ರಲ್ಲಿ ಮತ್ತೆ ಹುಳಗಳು ಬೀಳ್ತವೆ, ಮರಿಗಳು. ಹುಳ ಬಿದ್ರೆ ಅದು ಕಾಂಪ್ಲಿಕೇಶನ್ ಆಗ್ಬಿಡತ್ತೆ. ಹಿಂಗೆ ಈ ರೋಗದಲ್ಲಿ ಇನ್ನೊಂದು ಆವಾಗಲೇ ಹೇಳದಂಗೆ ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಗಣನೀಯವಾಗಿ ಕಡಿಮೆ ಆಗುತ್ತೆ, ಗಣನೀಯವಾಗಿ ಕಡಿಮೆ ಆಗುತ್ತೆ. ಅದೊಂದು ಹೇಳಿದ್ವಿ. ಇದಲ್ದಿರನೆ ಕೆಲವು ಪ್ರೆಗ್ನೆಂಟ್ ಇದ್ರೆ ಗರ್ಭಪಾತನೂ ಆಗುವ ಚಾನ್ಸಸ್ ಉಂಟು. ಇವು ಕೆಲವು ಮುಖ್ಯ ಲಕ್ಷಣಗಳು. ಮತ್ತೆ ಇನ್ನೊಂದು ಅದರಲ್ಲಿ ನೋಡಬೇಕಾದ ವಿಷಯ ಅಂದ್ರೆ ಸೊಳ್ಳೆಗಳು ಅಥವಾ ಆ ಪ್ರದೇಶದಲ್ಲಿ ತಿಗಣೆಗಳು ಇದ್ರೆ ಅದಕ್ಕೆ ನಾವು ಕಾರ್ಲೇಟ್ ಮಾಡ್ಕೋಬಹುದು, ಓ ಈ ರೋಗ ಬಂದಿರಬಹುದು ಅಂತ. ಉಣ್ಣೆಗಳು ಕೂಡ ಇದಕ್ಕೆ ಕಾರಣ ಆಗಬಹುದು. ಅಂದ್ರೆ ಈ ಚರ್ಮಗಂಟು ರೋಗ ಮನುಷ್ಯರಿಗೆ ಬರೋ ಸಾಧ್ಯತೆ ಇರುತ್ತೆ? ಇದು ಸರ್ವೇ ಸಾಮಾನ್ಯ ಅಥವಾ ಯಾವುದೇ ಇದರಲ್ಲಿ ಈ ರೋಗ ಮನುಷ್ಯರಿಗೆ ಹರಡೋದಿಲ್ಲ. ಬೇರೆ ರೇಬೀಸ್ ಆಗಲಿ ಅಥವಾ ಬ್ರುಸಲ್ಲೋಸಿಸ್ ಅಂತೀವಲ್ಲ, ಇದಾಗಲಿ ಟಿ ಬಿ ಆಗಲಿ, ಇವು ಅನಿಮಲ್ಸ್ ಇಂದ ಹ್ಯೂಮನ್ಸ್ ಬರ್ತದೆ. ಈ ರೋಗ ನಮ್ಮ ಜಾನುವಾರುಗಳಿಂದ ಮನುಷ್ಯರಿಗೆ ಬರುವಂತಹ ಯಾವುದೇ ಸಾಧ್ಯತೆ ಇಲ್ಲ. ಅಂದ್ರೆ ನಮ್ಮ ರೈತ ಬಾಂಧವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ, ಅವರನ್ನು ಆತಂಕ ಪಡಬೇಕಾಗಿಲ್ಲ. ಅದನ್ನ ಅವ್ರು ಆರಾಮಾಗಿ ಟ್ರೀಟ್ ಮಾಡಕ್ಕೆ ಮಾಡಬಹುದು ಅಥವಾ ಅದಕ್ಕೆ ಪಾಲನೆ ಆಗಲಿ ಸಂಪರ್ಕದಲ್ಲಿದ್ದರೂ ಕೂಡ ಏನು ತೊಂದರೆ ಇಲ್ಲ. ಇನ್ನು ಮುಖ್ಯವಾಗಿ ನಮ್ಮ ಪಶುಪಾಲನಾ ರೈತ ಬಾಂಧವರು ಈ ರೋಗ ಬಂದಾಗ ಏನ್ ಮಾಡಬೇಕು ಅಂತೀರಿ? ರೋಗ ಲಕ್ಷಣಗಳು ಕಂಡ ತಕ್ಷಣದಲ್ಲಿ ಅವ್ರೇನ್ ಮಾಡಬೇಕು, ಆ ಬಂದಂತಹ ಅಥವಾ ರೋಗಗ್ರಸ್ತ ಜಾನುವಾರವನ್ನ ಸಪರೇಟ್ ಮಾಡಬೇಕು, ಅಥವಾ ನಾವೇನಂತೀವಿ ಕ್ವಾರಂಟೈನ್ ಅಥವಾ ಐಸೋಲೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಆದ ತಕ್ಷಣನೇ ನಮ್ಮ ಹತ್ತಿರದ ಪಶುವೈದ್ಯಕೀಯ ಹಾಸ್ಪಿಟಲ್ನ ಸಂಪರ್ಕ ಮಾಡಿ ಅವ್ರಿಗೆ ಇಂಟಿಮೇಟ್ ಮಾಡಬೇಕು. ಕೊಠಡಿಯಲ್ಲಿ ಈ ತಿಗಣೆ ಪ್ರಾಬ್ಲಮ್ಮು ಇಲ್ಲ ನೊಣಗಳು ಸೊಳ್ಳೆಗಳು ಇದ್ದಲ್ಲಿ ಕೀಟನಾಶಕಗಳು ಬಳಸಬೇಕು. ಅಕಸ್ಮಾತ್ ಸತ್ತರೆ ಜಾನುವಾರುಗಳನ್ನ ಅದನ್ನ ಸರಿಯಾಗಿ ಜಾಗದಲ್ಲಿ ಎತ್ಕೊಂಡು ಹೋಗಿ ವಿಲೇವಾರಿ ಮಾಡಿಸ್ಬೇಕಾಗುತ್ತೆ. ಇವು ಕೆಲವೊಂದು ರೈತರು ಗಮನಿಸಬಹುದಾದಂತ ಪಾಯಿಂಟ್ಗಳು ಅಂತ ನಾನು ಹೇಳಕ್ಕೆ. ಅಂದ್ರೆ ಈ ಚರ್ಮಗಂಟು ರೋಗ ಬರದಂತೆ ತಡೆಗಟ್ಟೋದಕ್ಕೆ ಲಸಿಕೆ ಏನಾದರೂ ನಮ್ಮಲ್ಲಿ ಲಭ್ಯ ಇದೆಯಾ? ಈಗ ಚರ್ಮಗಂಟು ರೋಗಕ್ಕೆ ಇವಾಗ ಲಸಿಕೆ ಇಲ್ಲ. ನಾನು ಹೇಳಿದಂಗ ಆವಾಗಲೇ ಈ ರೋಗದ ವೈರಸ್ ಇದೆಯಲ್ಲ, ಇದು ಹತ್ತಿರದ ಸಂಬಂಧಿ ಕುರಿ ಮತ್ತು ಮೇಕೆ ಸಿಡಿಲು ಸಂಬಂಧಿಸಿದ್ದು. ಕುರಿ ಮತ್ತು ಮೇಕೆಗೆ ವ್ಯಾಕ್ಸಿನ್ ಇದೆ, ಆ ಲಸಿಕೆಯನ್ನ ಈ ಜಾನುವಾರುಗಳಲ್ಲಿ ಕೊಡ್ತಾರೆ, ಅದು ಕ್ರಾಸ್ ಪ್ರೊಟೆಕ್ಷನ್ ಕೊಡತ್ತೆ. ಸದ್ಯಕ್ಕೆ LSD ವ್ಯಾಕ್ಸಿನ್ ಅಂತ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಶೀಪ್ ಅಂಡ್ ಗೋಟ್ ಪಾಕ್ಸ್ ವ್ಯಾಕ್ಸಿನ್. ಅದು ಯೂಸ್ ಮಾಡಿದ್ರು ಕೂಡ ಈ ರೋಗವನ್ನು ತಡೆಗಟ್ಟಬಹುದು ಅಂತ ವೈಜ್ಞಾನಿಕವಾಗಿ ನಾವು ಸ್ಟಡಿ ಮಾಡಿ ಪ್ರೂವ್ ಮಾಡಿದ್ದೀವಿ, ರೆಕಮೆಂಡೇಶನ್ ಕೊಟ್ಟಿದ್ದೀವಿ ಗೌರ್ಮೆಂಟ್. ಈಗ ಚರ್ಮಗಂಟು ರೋಗ ಇರುವಂತಹ ಸ್ಥಳಗಳಲ್ಲಿ ನಮ್ಮ ಪಶುವೈದ್ಯರ ಕರ್ತವ್ಯ ಏನು ಅಂತೀರಿ? ನಮ್ಮ ಪಶುವೈದ್ಯರು ಯಾಕಂದ್ರೆ ಅನಿಮಲ್ ಹೆಲ್ತ್ ಅವರ ಜವಾಬ್ದಾರಿ ಬಹಳ ಮುಖ್ಯ. ಇವರು ಯಾವುದೇ ತರಹದ ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಮೂನೆಗಳು ಅಥವಾ ಸ್ಯಾಂಪಲ್ಸ್ ಏನಿದೆ ಅದನ್ನ ಫಸ್ಟ್ ಕಳಿಸ್ಬಿಟ್ಟು ಕನ್ಫರ್ಮೇಶನ್ ಮಾಡಿಸ್ಕೊಳ್ಳೋದು ಅವರದಾದಂತ ಜವಾಬ್ದಾರಿ. ಅದಾದ ತಕ್ಷಣನೇ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಅನಿಮಲ್ ಮೂವ್ಮೆಂಟ್ ನ ಕಂಟ್ರೋಲ್ ಮಾಡಬೇಕು, ಅವರೇ ಜವಾಬ್ದಾರಿ ಇರ್ತದೆ. ಒಂದು ಪ್ರದೇಶದಿಂದ ರೋಗಗ್ರಸ್ತ ಪ್ರಾಣಿಗಳನ್ನ ಇನ್ನೊಂದು ಪ್ರದೇಶಕ್ಕೆ ಹೋಗದಿರ ರೈತರಿಗೆ ಮನ ಉಳಿಸಿ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ಇನ್ನೊಂದು ರೈತರಿಗೆ ಅವೇರ್ನೆಸ್ ತಿಳುವಳಿಕೆ ಕೊಡಬೇಕು, ಇದು ಹೊಸ ಕಾಯಿಲೆ, ಇದು ಯಾವತ್ತು ಇರ್ಲಿಲ್ಲ, ಇದ್ರ ಬಗ್ಗೆ ಹಿಂಗಿಂಗ್ ಮಾಹಿತಿ ಕೊಟ್ರೆ ರೈತರಿಗೂ ಅರಿವಾಗತ್ತೆ, ಅವಾಗ ಅವರು ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನಮ್ಮ ಪಶುವೈದ್ಯರ ಒಂದು ಜವಾಬ್ದಾರಿ ಬಹಳ ಗುರುತರವಾದ್ದು ಈ ಕಾಯಿಲೆ ನಿಯಂತ್ರಣದಲ್ಲಿ ಅಂತ ಹೇಳಬಹುದು. ಒಂದ್ ವೇಳೆ ಚಿಕಿತ್ಸೆಯನ್ನ ಕೊಡೋದಾದ್ರೆ ಈ ಜಾನುವಾರುಗಳ ಚರ್ಮಗಂಟು ರೋಗಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಇದು ಮುಖ್ಯವಾಗಿ ಪಶು ವೈದ್ಯರಿಗೆ ಸಂಬಂಧಿಸಿದಂತೂ, ಯಾಕೆಂದ್ರೆ ನಮ್ಮ ರೈತ ಬಾಂಧವರು ಅವರಾಗಿ ಇಂಜೆಕ್ಷನ್ ಕೊಡೋ ಬದಲು ಅವರು ಪಶು ವೈದ್ಯರನ್ನು ಸಂಪರ್ಕಿಸಿದಾಗ ಅವರೇ ಚಿಕಿತ್ಸೆ ಕೊಡ್ತಾರೆ. ಹೌದು, ಇದು ವೈರಲ್ ಡಿಸೀಸ್, ಇದಕ್ಕೆ ಯೂಶುವಲ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ರೆಕಮೆಂಡ್ ಮಾಡ್ತಾರೆ. 3-5 ದಿನವರೆಗೂ ಈ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ, ಫ್ಲೋರೋಕಿನೋಲೋನ್ಸ್ ಅಂತ ಹೇಳ್ತೀವಿ. ಅದು ಪಶು ವೈದ್ಯರಿಗೆ ಗೊತ್ತಿರುತ್ತೆ, ಅದು ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಅದಾದ್ಮೇಲೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತೀವಿ, ನೋವಿರುತ್ತೆ ಚರ್ಮದ ಮೇಲೆ ಗುಳ್ಳೆಲಾದ್ಮೇಲೆ ಅತಿ ನೋವು, ಯಾಕೆಂದ್ರೆ ದೇಹದಲ್ಲಿ ಹೈಯೆಸ್ಟ್ ನರ್ವ್ಸ್ ಇರ್ತವೆ. ಹೌದೌದು, ದೊಡ್ಡ ಅಂಗ ಅದು. ಹೌದು, ದೊಡ್ಡ ಅಂಗ ನಮ್ಮ ದೇಹದಲ್ಲಿ. ಹೌದು, ಅದಕ್ಕೆ ಕಾಯಿಲೆ ಬಂದಾಗ ಜಾಸ್ತಿ ನೋವಿರುತ್ತೆ. ಅದಕ್ಕೆ NSAIDs ಅಥವಾ ನಾನ್ ಇನ್ಫ್ಲಾಮೇಟರಿ ಸ್ಟಿರಾಯ್ಡ್ ಡ್ರಗ್ಸ್ ಅದನ್ನ ಕೊಡ್ತಾರೆ. ಮತ್ತೆ ಜ್ವರ ಬಂದಾಗ ಮೇಯೋದಿಲ್ಲ, ನೀರು ಕುಡಿಯೋದಿಲ್ಲ, ಅದಕ್ಕಾಗಿ ವೈಟಮಿನ್ಸ್ ಮಿನರಲ್ಸ್ ಸಪ್ಲಿಮೆಂಟ್ಸ್ ಏನಿದೆ ಅದನ್ನ ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಇದು ಬಹಳ ಮುಖ್ಯವಾದ್ದು ಅಂತ ಹೇಳ್ಬೋದು, ಇದು ಬರದ ಹಾಗೆ ಹೇಗೆ ತಡೆಗಟ್ಟಬಹುದು ಅಂತೀರಾ ಈ ಜಾನುವಾರುಗಳ ಚರ್ಮಗಂಟು ರೋಗ? ಈ ಚರ್ಮಗಂಟು ರೋಗ ಬರದಿರೇನ ತಡೆಗಟ್ಟೋದಂದ್ರೆ, ಹಸು ಹೊಸದಾಗಿ ಖರೀದಿ ಮಾಡ್ತಾ ಇದ್ರೆ ಅದನ್ನ ಟೆಸ್ಟ್ ಮಾಡಿಸ್ಬೋದು. ಟೆಸ್ಟ್ ಮಾಡಿಸಿ ಈ LSD ಫ್ರೀ ಅನಿಮಲ್ನ ಬೇಕಾದ ತಗೋಬರ್ಬೋದು. ಇನ್ನೊಂದು ವ್ಯಾಕ್ಸಿನ್ ಮಾಡಿಸಿ ತಗೋಬರ್ಬೋದು. ನೀವು ತಗೊಳ್ಳೆ ಬರಬೇಕು ಅಂದ್ರೆ ಯಾವ ಏರಿಯಾದಲ್ಲಿ ಅಥವಾ ಯಾವ ಜಾಗದಲ್ಲಿ ಈ ಚರ್ಮಗಂಟು ರೋಗ ರಿಪೋರ್ಟ್ ಆಗಿದೆಯೋ ಆ ಏರಿಯಾದಲ್ಲಿ ಹೋಗಿದ್ರೆ, ಅಲ್ಲಿ ಪಶುವೈದ್ಯರನ್ನ ಕೇಳಿ ಅದಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ರೆ ಆ ಹಸುಗಳನ್ನ ಅಥವಾ ರಾಸುಗಳನ್ನ ತಗೋಬರ್ಬೋದು. ಇನ್ನೊಂದೇನಿದೆ, ಈ ರೋಗ ಹೆಂಗ್ ಹರಡುತ್ತೆ ಅಂತ ಹೇಳಿದ್ವಿ ಅವಾಗಲೇ, ಸೊಳ್ಳೆ ನೊಣಗಳಾಗ್ಲಿ ತೆಗೆಣೆಗಳಾಗ್ಲಿ ಉಣ್ಣೆಗಳಾಗ್ಲಿ ಉಣ್ಣೆಗಳಾಗ್ಲಿ ಇವು ಮೈನ್ ರೋಲ್ ವಾಹಕಗಳು ಅಂತ ಹೇಳ್ಬೋದು, ವೆಕ್ಟರ್ಸ್ ಅಂತೀವಿ, ವೆಕ್ಟರ್ಸ್. ಹೌದು, ಇವುಗಳನ್ನ ಕಂಟ್ರೋಲ್ ಮಾಡಿದ್ರೆ ಈ ರೋಗನನ್ನು ತಡೆಗಟ್ಟಬಹುದು. ಇನ್ನೊಂದು, ಈ ಸತ್ತೋಗಿರುವ ಈ ಪ್ರಾಣಿಗಳೇನಿದೆ ಅದನ್ನ ಹಳ್ಳಿಯಿಂದ ವಿಲೇವರಿ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಈವನ್ ಸಂತೆಗಳು ಮತ್ತೆ ಜಾತ್ರೆಗಳು ನಡೀತಾವಲ್ಲ, ಅದು ಅಷ್ಟೇ ಪ್ಲೇಸ್ ಫಾರ್ ಡಿಸೀಸ್ ಸ್ಪ್ರೆಡ್ ಅಂತೀವಿ. ಅಲ್ಲಿ ಕೂಡ ಕೆಲವೊಂದ್ಸಲ ಏನಾಗುತ್ತೆ, ಗೌರ್ಮೆಂಟ್ ಬ್ಯಾನ್ ಮಾಡುತ್ತೆ ಸಂತೆಗಳಾಗ್ಲಿ ಅಫೆಕ್ಟೆಡ್ ಏರಿಯಾದಲ್ಲಿ 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ಅನಿಮಲ್ಸ್ ನ ಟ್ರಾನ್ಸ್ಪೋರ್ಟೇಷನ್ ಹೊಸದಾಗಿ ಬಂದಂತವನ್ನ ಕ್ವಾರಂಟೈನ್ ಮಾಡಿಬೇಕಾದ್ರೆ ಈ ರೋಗವನ್ನು ನಾವು ತಡೆಗಟ್ಟಬಹುದು. ಇನ್ನ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ಈ ರಾಷ್ಟ್ರೀಯ ಪಶು ಸೋಂಕು ಶಾಸ್ತ್ರ ಮತ್ತು ರೋಗ ಮಾಹಿತಿ ವಿಜ್ಞಾನ ಸಂಸ್ಥೆ ಜಾನುವಾರುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಉತ್ಕೃಷ್ಟತಾ ಸಂಸ್ಥೆ ಅಂತ ಹೇಳಬಹುದು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಅಧೀನದಲ್ಲಿ ಬರುವಂತಹ ಸಂಸ್ಥೆ. ತಮ್ಮ ಸಂಸ್ಥೆ ಯಾವ ರೀತಿಯ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ಅಂತೀರಿ? ನಮ್ಮ ಭಾರತ ಸರ್ಕಾರ ವತಿಯಿಂದ ಚಾಲನೆ ಕೊಟ್ಟಂತ ಪ್ರೋಗ್ರಾಮ್, ಇದರಲ್ಲಿ ಅನಿಮಲ್ ಅಥವಾ ಪಶು ರೋಗ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದೀವಲ್ಲ, ಇದರಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಹಿಂಗೆ ರೇಡಿಯೋ ಟಾಕ್ ಕೊಡ್ತೀವಿ, ಮಾಹಿತಿ ಇಲ್ಲ ಅಂದ್ರೆ ಟೆಲಿವಿಷನ್ ಅಲ್ಲಿ ಅಥವಾ ಟಿವಿಯಲ್ಲಿ ಮಾಹಿತಿ ಕೊಡ್ತೀವಿ. ಇನ್ನ ಹಳ್ಳಿಗಳಿಗೆ ಹೋಗ್ಬಿಟ್ಟು ಅನಿಮಲ್ ಹೆಲ್ತ್ ಕ್ಯಾಂಪ್ ಕ್ಯಾಂಪ್ ಹಾಕಿ ಮಾಹಿತಿ ಕೊಡ್ತೀವಿ, ಪ್ರಾಣಿ ಆರೋಗ್ಯ ಶಿಬಿರಗಳು. ಹೌದು, ಅದು ಆರ್ಗನೈಸ್ ಮಾಡ್ತೀವಿ. ಮತ್ತೆ ಕೆಲವೊಂದು ಈ ಅಂಗನವಾಡಿ ಸ್ಕೂಲ್ಸ್ ಅಲ್ಲಿಗೆ ಹೋಗ್ಬಿಟ್ಟು ಜೂನೋಟಿಕ್ ಡಿಸೀಸಸ್ ಏನಂತೀವಿ, ಅನಿಮಲ್ಸ್ ಇಂದ ಅಥವಾ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವ ರೋಗಗಳು, ಹೌದು, ಈ ರೋಗಗಳನ್ನ ತಡೆಗಟ್ಟೋದ್ ಹೆಂಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಪಾಠ ಎಲ್ಲ ಕೊಡ್ತೀವಿ, ತಿಳುವಳಿಕೆ ಕೊಡ್ತೀವಿ. ಕೆಲವೊಂದ್ಸಲ ಪೋಸ್ಟರ್ಸ್ ಕೊಡ್ತೀವಿ, ಇಲ್ಲ ಲೀಫ್ಲೆಟ್ಸ್ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ನಮ್ಮ ಸಂಸ್ಥೆ ಪರವಾಗಿ ಅಥವಾ ನಮ್ಮ ಸಂಸ್ಥೆ ಕಡೆಯಿಂದ ಪಶು ರೋಗಗಳಾಗ್ಲಿ ಅಥವಾ ಪಶುಗಳಿಂದ ಮನುಷ್ಯರು ಬರುವಂತಹ ರೋಗಗಳಾಗ್ಲಿ ಇದನ್ನ ತಡೆಗಟ್ಟೋದ್ ಹೆಂಗೆ, ಅದನ್ನ ಪತ್ತೆ ಹಚ್ಚೋದಂಗೆ ಮತ್ತೆ ನಿರ್ವಹಣೆ ಅಥವಾ ಕಂಟ್ರೋಲ್ ಮಾಡೋದಂಗೆ ಅಂತ ಈ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಪಶು ಸಂಪತ್ತು ಸಾಕಷ್ಟು ಇದೆ, ಮತ್ತೆ ನಾವು ಪ್ರಾಣಿಗಳ ಮೇಲೆ ಸಾಕಷ್ಟು ಅವಲಂಬಿತರಾಗಿದ್ದೀವಿ ಆಹಾರಕ್ಕೆ, ಬೇರೆ ಬೇರೆ ವಸ್ತುಗಳು, ಹೌದು, ತುಂಬಾ ಪದಾರ್ಥಗಳಿವೆ ಪಶು. ಇದರಿಂದ ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನೇ ಇಲ್ಲದೆ ಇದ್ರು ಪರವಾಗಿಲ್ಲ, ಕಾಫಿ ಟೀ ಬೇಕು ಅಂದ್ರೆ ಹಾಲು ಬೇಕಾಗುತ್ತೆ. ಹಳ್ಳಿಗಳಲ್ಲಿ ಆಗ್ಲಿ ಪಟ್ಟಣಗಳಲ್ಲಿ ಆಗ್ಲಿ ನೋಡಿರ್ಬೋದು, ಈ COVID-19 ಬಂದಾಗ ಒಂದೇ ಒಂದು ಸೆಕ್ಟರ್ ಏನಂತೀವಿ, ಲೈಫ್ ಸ್ಟಾಕ್ ಸೆಕ್ಟರ್ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ನಿರಂತರವಾಗಿ ನಡೀತಾ ಇತ್ತು. ಮತ್ತೆ ಜಾಸ್ತಿ ಜನ ಈವನ್ IT ಅಥವಾ ನಮ್ಮ ಇಂಜಿನಿಯರಿಂಗ್ ಎಲ್ಲ ಇವಾಗ ಕೃಷಿ ಕ್ಷೇತ್ರಕ್ಕೆ ವಾಪಸ್ ಹೋಗ್ತಾ ಇದಾರೆ, ಸೈಂಟಿಫಿಕ್ ರೇರಿಂಗ್ ಅಥವಾ ವೈಜ್ಞಾನಿಕ ರೀತಿಯಲ್ಲಿ ಪಶುಪಾಲನೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಇವೆಲ್ಲ ನೋಡಿದ್ರೆ ನಮ್ಮ ರೋಲು ಅಥವಾ ಅನಿಮಲ್ ಹೆಲ್ತ್ ಡಿಸೀಸ್ ಕಂಟ್ರೋಲ್ ರೋಗ ನಿರ್ವಹಣೆ ಕಾರ್ಯಕ್ರಮಗಳಾಗಲಿ ಇವು ತುಂಬಾ ಪ್ರಾಮುಖ್ಯತೆ ಪಡಿತಾ ಇದೆ ಅಂತ ನಾನು ಹೇಳಕ್ಕೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಹಸು ಮತ್ತು ಎಮ್ಮೆಗಳಿಗೆ ಬರುವಂತ ಚರ್ಮಗಂಟು ರೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ GB ಮಂಜುನಾಥ್ ರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8-9-1-1-2-1-0-3. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8-9-1-1-2-1-0-3. ತುಂಬಾ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜಾನುವಾರುಗಳಲ್ಲಿ ಕಂಡುಬರುವಂತಹ ಈ ಚರ್ಮಗಂಟು ರೋಗದ ವಿಷಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಈಗ ಕೇಳುವ ಕೃಷಿ ಮಾಹಿತಿ. ಬೇಸಿಗೆನಲ್ಲಿ ಬಿಸಿಲು ಏರದಂತೆ ವಾತಾವರಣದ ಉಷ್ಣತೆ ಕೂಡ ಹೆಚ್ಚಾಗುತ್ತೆ. ಈ ಉಷ್ಣಾಂಶ ಹೆಚ್ಚಾದಾಗೆ ಈ ಕೋಳಿಗಳ ಆರೋಗ್ಯ, ಬೆಳವಣಿಗೆ ಮತ್ತು ಉತ್ಪಾದನೆ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗದನ್ನು ನಾವು ಕಾಣಬಹುದು. ಇದರಿಂದಾಗಿ ಕೋಳಿಗಳಲ್ಲಿ ಈ ಆಹಾರದ ಸೇವನೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಮೊಟ್ಟೆ ಉತ್ಪಾದನೆ ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ಕೋಳಿಗಳಿಗೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸಬಹುದು. ಮನುಷ್ಯರಂತೆ ಕೋಳಿಗಳಿಗೆ ಬೆವರು ಗ್ರಂಥಿಗಳು ಇರೋದಿಲ್ಲ. ಆದ್ದರಿಂದ ಹೆಚ್ಚಿನ ಉಷ್ಣತೆಯಲ್ಲಿ ಕೋಳಿಗಳು ಬಾಯನ್ನು ತೆರೆದು ಉಸಿರಾಡ್ತಾ ಇರ್ತವೆ. ಆದ್ದರಿಂದ ಈ ಕೋಳಿಗಳಿಗೆ ನಾವು ಕಟ್ಟಿರುವಂಥ ಮನೆಗಳು ಬೇಸಿಗೆಯಲ್ಲಿ ಈ ಉಷ್ಣಾಂಶದ ಒಂದು ತಾಪ ಕಡಿಮೆ ಮಾಡೋ ರೀತಿಯಲ್ಲಿ ಇರಬೇಕಾಗತ್ತೆ. ಇದಕ್ಕಾಗಿ ನಾವು ಕೋಳಿ ಮನೆಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಕೋಳಿ ಮನೆಗಳ ಹತ್ತಿರ ಗಾಳಿ ತಡೆ ಉಂಟು ಮಾಡುವಂಥ ಬೇರೆ ಕಟ್ಟಡ ಹತ್ತಿರದಲ್ಲಿರಬಾರದು. ಕೋಳಿ ಮನೆಗಳನ್ನು ಯಾವಾಗಲೂ ಪೂರ್ವಕ್ಕೆ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ವ್ಯವಸ್ಥಿತವಾಗಿ ಕಟ್ಟಬೇಕಾಗತ್ತೆ. ಇದರಿಂದ ಬಿಸಿಲು ಆ ಕೋಳಿ ಮನೆಯ ಒಳಗಡೆ ಬರೋದಿಲ್ಲ. ಕೋಳಿಗಳ ಮಟ್ಟದಲ್ಲಿ ಸಾಕಷ್ಟು ಗಾಳಿಯಾಡೋ ರೀತಿಯಲ್ಲಿ ಆ ಕೋಳಿ ಮನೆಯ ಪಕ್ಕದ ಗೋಡೆಯ ಎತ್ತರ 1.5 ಅಡಿ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತು ಮನೆಯ ಎತ್ತರ ಮಧ್ಯದಲ್ಲಿ 10-12 ಅಡಿ ಎತ್ತರ ಇದ್ದರೆ ಒಳ್ಳೆಯದು. ಇದರಿಂದ ಕೋಳಿ ಮನೆಯ ಉಷ್ಣತೆ ಕಡಿಮೆ ಆಗುತ್ತೆ. ಹಾಗೆಯೇ ಮನೆಯ ಅಗಲ 22 ಅಡಿಗಿಂತ ಜಾಸ್ತಿ ಇರಬಾರದು. ಮೇಲ್ಛಾವಣಿಗೆ ಸೂಕ್ತವಾದ ಜಿಂಕ್ ತಗಡು ಅಥವಾ ಅಲ್ಯೂಮಿನಿಯಂ ತಗಡನ್ನು ನಾವು ಬಳಸ್ಕೋಬಹುದು. ಮೇಲ್ಛಾವಣಿಯ ಮೇಲೆ ತೆಂಗಿನ ಗರಿ ಅಥವಾ ಬೇರೆ ಹುಲ್ಲುಗಳನ್ನು ಹಾಕಿ ನೀರನ್ನು ಚಿಮುಕಿಸೋದ್ರಿಂದ ಬಿಸಿಲಿನ ತಾಪವನ್ನು ನಾವು ಕಡಿಮೆ ಮಾಡಬಹುದು. ಸಾಧ್ಯವಾದರೆ ನೆರಳು ಕೊಡುವಂಥ ಮರಗಳನ್ನು ಕೋಳಿ ಮನೆಗಳ ಪಕ್ಕದಲ್ಲಿ ಬೆಳೆಸಬಹುದು. ಸೂರ್ಯನ ಕಿರಣ ಪ್ರತಿಫಲಿಸೋ ರೀತಿಯಲ್ಲಿ ಛಾವಣಿಯ ಮೇಲ್ಭಾಗವನ್ನು ಅಲ್ಯೂಮಿನಿಯಂ ಬಣ್ಣ ಅಥವಾ ಸುಣ್ಣದಿಂದ ನಾವು ಬಳಿಬೇಕಾಗತ್ತೆ. ಆದರೆ ಛಾವಣಿಯ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಬೇಕು. ಇದು ಕೋಳಿ ಮನೆಯ ಒಳಗಡೆ ಉಂಟಾಗುವಂಥ ಉಷ್ಣತೆಯ ವಿಕಿರಣವನ್ನು ಹೀರಿಕೊಳ್ಳುತ್ತೆ. ಇನ್ನು ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದಂತೆ ಕೋಳಿಗಳಲ್ಲಿ ಆಹಾರದ ಸೇವನೆ ಕೂಡ ಕಡಿಮೆ ಆಗುತ್ತೆ. ಆಹಾರದ ಪೋಷಕಾಂಶ ಸಾಂದ್ರತೆಯನ್ನು ಇದರಿಂದ ನಾವು ಹೆಚ್ಚಿಸಬೇಕಾಗತ್ತೆ. ಕೋಳಿ ಆಹಾರದಲ್ಲಿ ಕೊಬ್ಬಿನ ಅಂಶವನ್ನು ಜಾಸ್ತಿ ಮಾಡಿ ಶರ್ಕರ ಪಿಷ್ಟಗಳ ಶೇಕಡಾವಾರು ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಇದೇ ಸಂದರ್ಭದಲ್ಲಿ ಜೀವಸತ್ವಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇರಿಸಬೇಕಾಗತ್ತೆ. ದಿನದ ತಂಪಾದ ಹೊತ್ತಿನಲ್ಲಿ ಅಂದರೆ ಬೆಳಗಿನ ಜಾವ ಮತ್ತು ಸಾಯಂಕಾಲದಲ್ಲಿ ಆಹಾರವನ್ನು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧವಾದ ಮತ್ತು ತಂಪಾದ ನೀರನ್ನು ಒದಗಿಸಬೇಕಾಗತ್ತೆ. ನೀರಿಗೆ ಈ ಲವಣಾಂಶಗಳನ್ನು ಅಂದರೆ ಎಲೆಕ್ಟ್ರೋಲೈಟ್ ಅಂತ ನಾವೇನು ಕರಿತೀವಿ ಅದನ್ನು ಸೇರಿಸಬೇಕಾಗತ್ತೆ. ಆಹಾರದಲ್ಲಿ ಸಿಹಿ ಅನ್ನಾಂಗವನ್ನು ಸೇರಿಸೋದ್ರಿಂದ ತಾಪಮಾನದ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಕೋಳಿ ಮನೆಯಲ್ಲಿ ಅಧಿಕ ಕೋಳಿಗಳ ಸಾಕಾಣಿಕೆಯನ್ನು ಮಾಡಬಾರದು, ಅಂದರೆ ಅವುಗಳು ಒತ್ತಾಗಿರಬಾರದು. ಅಧಿಕ ವಾತಾವರಣದ ಉಷ್ಣತೆಗೆ ಹೊಂದಿಕೊಳ್ಳುವಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಸಾಕಾಣಿಕೆ ಮಾಡೋದು ಒಳ್ಳೆಯದು. ಈ ವೈಲ್ಡ್ ಲೆಗ್ಹಾರ್ನ್ ಅಂತಹ ತಳಿಗಳು ಬೇರೆ ತಳಿಗಳಿಗಿಂತ ಹೆಚ್ಚಿನ ಉಷ್ಣಾಂಶವನ್ನು ತಡೆದುಕೊಳ್ತವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ಪಶುವೈದ್ಯಕೀಯ ಇಲಾಖೆಯ ವೈದ್ಯರನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಸ್ಮೆಂಟ್ 15,500 ರೂಪಾಯಿಯಿಂದ 15,700 ರೂಪಾಯಿ, ಅರೇಬಿಕಾ ಚೆರಿ 7,900 ರೂಪಾಯಿಯಿಂದ 8,200 ರೂಪಾಯಿಗಳು, ರೊಬೆಸ್ಟಾ ಪಾರ್ಸ್ಮೆಂಟ್ 10,450 ರೂಪಾಯಿಯಿಂದ 10,800 ರೂಪಾಯಿಗಳು, ರೊಬೆಸ್ಟಾ ಚೆರಿ 6,000 ರೂಪಾಯಿಯಿಂದ 6,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಅಜೋಲ ಉತ್ಪಾದನೆ ಮತ್ತು ಬಳಕೆ ಕುರಿತು ಡಾಕ್ಟರ್ ಕೆಎಚ್ ನಾಗರಾಜ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕೃಷಿ ಮಾಹಿತಿ ಕೇಳುವಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಆವಂದೂರು ಗ್ರಾಮದ ಚೊಕ್ಕಾಡಿ ಉಲ್ಲಾಸರವರ ಪತ್ನಿ ನೀಲಾಕ್ಷಿ ತವರು ಮನೆ ತೊತ್ಯಾನ ಇವರು ಇಂದು ಮಧ್ಯಾಹ್ನ 1 ಗಂಟೆಗೆ ನಿಧನರಾದರು. 80 ವರ್ಷ ಪ್ರಾಯದ ನೀಲಾಕ್ಷಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರಾಮ ಆವಂದೂರಿನಲ್ಲಿ ನಡೆಯಲಿದೆ. ಭಾಗಮಂಡಲ ಚರಂಡಿಟಿ ಕಾರಳನ ಗೋಣಿಕೊಪ್ಪ 60 ಕ್ಲಲು ವಾಸ ಇಂಜ ಅಂಜಪಂಡ ಗಣೇಶ್ ತಮ್ಮಯ್ಯ ಇಂದು ಮರಣಪಟ್ಟಿತು. ಅಂಜಪಂಡ ಗಣೇಶ್ ತಮ್ಮಯ್ಯ ಆಯಂಡ ಆಖಿರಿ ಕಾರ್ಯ ನಾಳೆ ಪಲಾಕಪ್ಪ 11 ಗಂಟೆಗೆ, 60 ಕ್ಲುಳ್ಳ ಆಯಂಡ ಸ್ವಂತ ಮನೇಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚುಂಪಿ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಟ್ಟಲ್ಲಿ ಯೋಗ ಜಾಥಾ ಮಡಿಕೇರಿ ಪೇಟೆನ ಮುಖ್ಯ ರಸ್ತೆಯಲ್ಲಿ ಇಂದು ನಡೆದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಡಿಕೇರಿನ ಗಾಂಧಿ ಬಾಣಲ್ಲಿ ಜಾಥಾಗೆ ಚಾಲನೆ ಕೊಟ್ಟು ಮಾತಾಡಿ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಯೋಗ ಸಹಕಾರಿತ ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ, ಜಿಲ್ಲಾ ಯೋಗ ಸಂಘಟನೆ ಇವರ ಕೂಡುಕೂಟಲ್ಲಿ 2023ರ 9ನೇ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಜಾಗೃತಿ ಮೂಡಿಸುವ ನಿಟ್ಟಲ್ಲಿ ಪೇಟೆನ ಗಾಂಧಿ ಬಾಣಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಮುಟ್ಟ ಜಾಥಾ ನಡೆದು ಜೂನ್ 21ಕ್ಕೆ ನಡೆಯಕ್ಕಿರುವ ಯೋಗ ದಿನಾಚರಣೆಯಲ್ಲಿ ಶಾಲಾ ಮಕ್ಕ ಎಲ್ಲಾ ಇಲಾಖೆಯ ಸಿಬ್ಬಂದಿಗೆ ಭಾಗವಹಿಸಕೂತ ಇವು ಹೇಳಿದವು. ಈ ಜಾಥಾಲಿ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರೇಣುಕಾದೇವಿ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು ತಾಲೂಕು ಮತ್ತು ಜಿಲ್ಲಾ ಘಟಕಗಳ ವತಿಯಿಂದ ಕಳೆದ ವರ್ಷ ಹಮ್ಮಿಕೊಂಡಿದ್ದ ಸಮ್ಮೇಳನ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳ ಲೆಕ್ಕಪತ್ರ ಮಂಡನೆ, ಗೌರವ ಕಥಾ ಸ್ಪರ್ಧೆ, ದತ್ತಿ ಕಾರ್ಯಕ್ರಮಗಳ ಆಯೋಜನೆ ಸೇರಿದಂತೆ ಸುಮಾರು ವಿಚಾರಗಳ ಕುರಿತಂತೆ ಚರ್ಚೆ ನಡೆದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗಡಿ ಉತ್ಸವ ಕಾರ್ಯಕ್ರಮನ ಮಳೆಗಾಲ ಕಳೆದ ಮೇಲೆ ಕರಿಕೆ ಗ್ರಾಮದಲ್ಲಿ ಆಯೋಜಿಸಿಕೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಘಟಕದ ಗೌರವ ಕಾರ್ಯದರ್ಶಿ ರೇವತಿ ರಮೇಶ್, ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್, ನಿಕಟಪೂರ್ವ ಅಧ್ಯಕ್ಷರಾದ ಲೋಕೇಶ್ ಸಾಗರ್ ಸೇರಿದಂತೆ ಮುಖ್ಯಪಟ್ಟವು ಪದಾಧಿಕಾರಿಗ ಹಾಜರಿದ್ದವು. ಪರಿಸರ ರಕ್ಷಣೆ ಎಲ್ಲರ ಕರ್ತವ್ಯ ಹಾಕು. ಪರಿಸರ ನಾಶದ ಸುಮಾರು ಕೆಟ್ಟ ಪರಿಣಾಮ ಎದುರಿಸಕಾದೇತ ಶಾಸಕರಾದ ಡಾ ಮಂತರಗೌಡ ಅವರು ಹೇಳಿದು. ಅರಣ್ಯ ಇಲಾಖೆನ ವತಿಯಿಂದ ಪರಿಸರ ದಿನಾಚರಣೆ ನಿಟ್ಟಲ್ಲಿ ನಿರ್ತ ಮೀಸಲು ಅರಣ್ಯದ ಎರಪಾರೆಯಲ್ಲಿ ಭಿತ್ತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತಾಡಿದವು. ನಾವೆಲ್ಲರೂ ಪರಿಸರ ರಕ್ಷಣೆ ಮಾಡದಿದ್ದರೆ ಮುಂದಿನ ಪೀಳಿಗೆ ಚಿತ್ರಲಿ ಅರಣ್ಯ ಹಂಗೆ ವನ್ಯ ಪ್ರಾಣಿಗಳನ್ನ ನೋಡುವಂತ ಪರಿಸ್ಥಿತಿ ಬಾದು ಮಕ್ಕ ಮನೆ ಸುತ್ತ ಗಿಡಗಳನ್ನ ನೆಟ್ಟು ಆರೈಕೆ ಮಾಡಿ ತಮ್ಮ ಕೊಡುಗೆ ಕೊಡಕೂತ ಇವು ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಟಿ ಪೂವಯ್ಯ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ಡಿಜಿಟಲೀಕರಣ ತೆಳುವ ವಿಷಯದ ಕುರಿತಂತೆ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ನಡೆದು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಸೇರಿದಂತೆ ಸುಮಾರು 60 ಪ್ರಬಂಧಗಳನ್ನು ಮಂಡಿಸಲಾಯಿತು. ಮುಖ್ಯ ಭಾಷಣಕಾರರಾಗಿ ಅಂತಾರಾಷ್ಟೀಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗೆ ಭಾಗವಹಿಸಿದ್ದು ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ ಸೀನಪ್ಪ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಅಖಿಲ ಭಾರತ ಸಾಹಿತ್ಯ ಪರಿಷತ್ ವತಿಯಿಂದ ಇದೇ 18 ತೇಳ್ರ ನಾಳೆ ಕವಿತೆಗಳ ಮಳೆ ವಿನೂತನ ಕವಿಗೋಷ್ಠಿ ನಡೆದಿದೆ. ಮಡಿಕೇರಿನ ಭಾರತೀಯ ವಿದ್ಯಾಭವನದ ಸಭಾಬಾಡಲಿ ಕಾರ್ಯಕ್ರಮ ನಡೆಯುತ್ತಿದೆ. ಮಳೆ ಕುರ್ತಂಗೆ ಬರೆದ ಕವಿತೆಗಳನ್ನ ಕನ್ನಡ ಮತ್ತು ಪ್ರಾದೇಶಿಕ ಭಾಷಿನ ಕವಿಗ ವಾಚನ ಮಾಡುವೆ. ಈ ಕಾರ್ಯಕ್ರಮನ ಪರಿಷತ್ನ ವಿಭಾಗ ಸಂಯೋಜಕ ಶ್ರೀ ಸುಂದರ್ ಸೆಟ್ಟಿಯವು ಉದ್ಘಾಟನೆ ಮಾಡುವೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಹಾಗೂ ಕುಶಲ್ನಗರ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜು ಇವರ ಕೂಡುಕೂಟಲ್ಲಿ ಜೂನ್ 22ಕ್ಕೆ ಬೆಳಿಗ್ಗೆ 10:30 ಮಧ್ಯಾಹ್ನ 3 ಗಂಟೆಗೆ ಮುಟ್ಟ ಕುಶಲ್ನಗರದ ಕಾಲೇಜು ಸಭಾಬಾಡಲಿ ಉದ್ಯೋಗ ಮೇಳ ನಡೆದಿದೆ. ಈ ಮೇಳದಲ್ಲಿ ಖಾಸಗಿ ಕಂಪನಿಗೆ ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿ ಮಾಡಿಕೊಂಡವೆ. ಕುಸಿರವು ಸ್ವಾವಿವರದೊಟ್ಟಿಗೆ ಹಾಜರಾಗುತ್ತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಬೃಂದಾವನ್ ಡ್ಯಾಫೋಡಿಲ್ಸ್ ಮೈಸೂರು, ಪ್ರತಿಷ್ಠಿತ ಬೃಂದಾವನ ಆಸ್ಪತ್ರೆಯ ಒಂದು ಭಾಗ. ಇಲ್ಲಿ ಸ್ತ್ರೀಯರ ಮತ್ತು ಪುರುಷರ ಮುಖದ ಹಾಗೂ ದೇಹದ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ, ಅಂದರೆ ಚರ್ಮದ ಕಾಂತಿಯನ್ನು, ಅಂದವನ್ನು ಹೆಚ್ಚಿಸುವ, ಬೇಡದ ಕಲೆಗಳನ್ನು ನಿವಾರಿಸಿಕೊಳ್ಳುವ, ಅಲ್ಲದೆ ಮುಖದ ಯಾವುದೇ ಭಾಗದ ಶೇಪಿಂಗ್ ಮಾಡುವಂತಹ ಕಾಸ್ಮೆಟಿಕ್ ಸರ್ಜರಿ, ಕಾಸ್ಮೆಟಿಕ್ ಡರ್ಮಟಾಲಜಿ, ಮೂಗನ್ನು ವಿನ್ಯಾಸಗೊಳಿಸುವಂತಹ ರೆನೋಪ್ಲಾಸ್ಟಿಕ್, ಸ್ತ್ರೀ ಹಾಗೂ ಪುರುಷರ ತಲೆ ಕೂದಲ ಕಸಿ ಮತ್ತು ನಿರ್ವಹಣೆ, ನಿಮ್ಮ ಇಚ್ಛೆಗೆ ತಕ್ಕಂತೆ ನಿಮ್ಮ ದೇಹದ ಖಾಸಗಿ ಅಂಗವು ಸೇರಿದಂತೆ ಯಾವುದೇ ಭಾಗದ ಶೇಪಿಂಗ್ ಹಾಗೂ ಮಾರ್ಪಡಿಸುವಿಕೆ, ದೇಹದಲ್ಲಿರುವ ಬೇಡದ ಕೊಬ್ಬು ಹೋಗಲಾಡಿಸುವ ಲೈಪೋಸೆಕ್ಷನ್, ಮೊಡವೆಗಳು, ಪಿಗ್ಮೆಂಟ್ಸ್, ಚರ್ಮದ ಅಲರ್ಜಿ ಇತ್ಯಾದಿ ಸಮಸ್ಯೆಗಳನ್ನು ವಿಶ್ವದಲ್ಲೇ ಮಾನ್ಯತೆ ಪಡೆದ ಆಧುನಿಕ ವಿಶೇಷ ತಂತ್ರಜ್ಞಾನದ ಲೇಸರ್ ಚಿಕಿತ್ಸೆ, ವಿಶೇಷವಾಗಿ ಪರಿಣಿತರಾದ ಮಹಿಳಾ ವೈದ್ಯರಿಂದ ಯಾವುದೇ ದುಷ್ಪರಿಣಾಮಗಳಿಲ್ಲದೆ ಎಲ್ಲ ಚಿಕಿತ್ಸೆಯು ಮಹಿಳಾ ಸಿಬ್ಬಂದಿಯೊಂದಿಗೆ ಗೌಪ್ಯತೆಯೊಂದಿಗೆ ಸಿಗಲಿರುವ ಎಕ್ಸ್ಕ್ಲೂಸಿವ್ ಸೆಂಟರ್. ಸೌಂದರ್ಯ ಪ್ರಜ್ಞೆ ಹೊಂದಿರುವ ಸ್ತ್ರೀ ಮತ್ತು ಪುರುಷರಿಗೆಂದೇ ಮೈಸೂರಿನಲ್ಲಿದೆ. ಬೃಂದಾವನ್ ಡ್ಯಾಫೋಡಿಲ್ಸ್, ಹುಣಸೂರು ರಸ್ತೆ, ಆಪೋಸಿಟ್ ಕರ್ನಾಟಕ ಓಪನ್ ಯೂನಿವರ್ಸಿಟಿ, ಮೈಸೂರು. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 888-416-4448. ಕಂಡೀಷನ್ ಸಪ್ಲೈ. ಮೈಸೂರು ಯರಗನಹಳ್ಳಿಯಲ್ಲಿ ಇರುವ ಬೋಪ್ಸಿಸ್ ನೆಸ್ಟ್ ನಲ್ಲಿ ಯುವತಿಯರು ಹಾಗೂ ಮಹಿಳೆಯರಿಗೆ ಪೇಯಿಂಗ್ ಗೆಸ್ಟ್ ವ್ಯವಸ್ಥೆ ಇದ್ದು, ಸಿಸಿ ಕ್ಯಾಮೆರಾ, ವೈಫೈ, ವಾಷಿಂಗ್ ಮಿಷಿನ್, ಸೋಲಾರ್ ನೀರು ಸೇರಿದಂತೆ ಎಲ್ಲ ಆಧುನಿಕ ಸೌಲಭ್ಯ ಹೊಂದಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8077335269. ನಿಧನ ಸುದ್ದಿ. ಮೂಲತಃ ಕುಂಜಿಲಗೇರಿ ಕಾರಣನ ಇಕ್ಕ ವಿರಾಜಪೇಟೆ ಚಿಕ್ಕಪೇಟೆಲು ವಾಸವುಳ್ಳ ಕೂತಂಡ ಪೊನ್ನು ನಾಣಯ್ಯ ಇಂಗಡ ಪೊಣ್ಣು ಶ್ರೀಮತಿ ವಲ್ಲಿ ನಾಣಯ್ಯ ಇವು ಇಂದು ಮಜ್ಜಾಣ ಮರಣಪಟ್ಟಿತು. ಇಂಗಡ ತಾಮನೆ ಚೇಂದ್ರಿಮಾಡ 76 ವೈತರ ಶ್ರೀಮತಿ ವಲ್ಲಿ ನಾಣಯ್ಯ ಇಂಗಡ ಚಾವು ತಡಿನ ಇಂಗಡ ಚಿಕ್ಕಪೇಟೆರ ಸ್ವಂತ ಮನೆಯಲ್ಲಿ ಬೆಚ್ಚಿತು. ಆಖಿರಿ ಕಾರ್ಯ ನಾಳೆ ನಾರಚೆ ಮಜ್ಜಾಣ 2:30 ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯೊಂಡುಳ್ಳೋ ಪೌಡಂಡ ಡೇಸಿ ರೋಷನ್. ಮುಖ್ಯಪಟ್ಟ ಸುದ್ದಿ. ಅಂತಾರಾಷ್ಟ್ರೀಯ ಯೋಗ ನಾಳರ ಮಾರಿಪತ್ಲ ಇಂದು ಮಡಿಕೇರಿಯಲ್ಲಿ ನಡೆದ ಜಾಥಾ. ಜಿಲ್ಲೆ ಕೋರು ಸಂಸದ, ತಾಲೂಕು ಕೋರು ಶಾಸಕ ಅನ್ನುವ ಅಭಿಯಾನಕ್ಕೆ ಯುಕೋ ಸಂಘಟನೆ ತಯಾರಿ. ವಿವರೋಡೆ ಸುದ್ದಿ. ಅಂತಾರಾಷ್ಟ್ರೀಯ ಯೋಗ ನಾಳಿರ ಮಾರಿಪತ್ಲ ಯೋಗ ಜಾಥಾ ಇಂದು ಮಡಿಕೇರಿಯ ಗಾಂಧಿ ಪರಮುಂಜ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೆತ್ತನೆ ನಡೆದತ್ತು. ಈ ಜಾಥಾಕ್ಕೆ ಚಾಲನೆ ಕೊಡ್ತಿದ್ದ ತಕ್ಕ ಪರಂದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಪ್ರತಿಯೊಬ್ಬರ ಆರೋಗ್ಯಕ್ಕೆ ಯೋಗ ಸಹಕಾರಿ. ಜೂನ್ 21 ನಡಪ 9 ಅಂತಾರಾಷ್ಟ್ರೀಯ ಯೋಗ ದಿನತ್ಲ ಸ್ಕೂಲ್ ಮಕ್ಕ ಪಿಂಜ ಎಲ್ಲಾ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿಯ ಕೂಡಿಯಾಡುಂಡು ಈಯಾಂಡಿತ್ರ ಘೋಷವಾಕ್ಯ ವಸುದೈವ ಕುಟುಂಬಕ್ಕಾಗಿ ಯೋಗ ಆಯ್ತುಳ್ಳಾನಗುಂಡ್ ಎಲ್ಲರೂ ಮನೆಯಲ್ಲೇ ಯೋಗ ಮಾಡುಂಡು ಅವು ಅಣ್ಣಚಿ. ಈ ನೇರತ್ಲ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಾಂಡ ಕೂಟಕ್ಕೆ ಜಿಲ್ಲೆಕೋರು ಸಂಸದ ತಾಲೂಕು ಒರು ಶಾಸಕ ಅನ್ನುವ ಅಭಿಯಾನಕ್ಕೆ ತಯಾರಿ ಮಾಡಿತಂದ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಕೊರವುಕಾರ ಕೊಕ್ಕಲೆಮಡ ಮಂಜು ಚಿನ್ನಪ್ಪ ಅರಿಚಿಟ್ಟಿತ್ತು. 2026 ಇಸುವಿಲ ನಡಪ ಕ್ಷೇತ್ರ ಪುನರ್ವಿಂಗಡನೆ ನೇರತ್ಲ ಜನಸಂಖ್ಯೆನ ಮಾತ್ರ ಆಧಾರ ಆಯ್ತು ಅಡ್ತೋತೆ ಪ್ರಾದೇಶಿಕತೆ ಭೌಗೋಳಿಕ ಪಿಂಜ ಸಾಂಸ್ಕೃತಿಕ ಹಿನ್ನೆಲೆಕ್ಕೆ ಒತ್ತು ಕೊಡಕೊಂಡು ಈ ನಿಟ್ಟಲ್ಲಿ ಜನಾಭಿಪ್ರಾಯತೋಡೆ ಹೋರಾಟ ಮಾಡುವ ಅಂದಣಿಚಿ. ಅನ್ನನೆ ಪ್ರತಿ ಕಂದಾಯ ಜಿಲ್ಲೆಗೂ ಓರ್ ಲೋಕಸಭಾ ಸ್ಥಾನ, ಪ್ರತಿ ಕಂದಾಯ ತಾಲೂಕು ಓರ್ ವಿಧಾನಸಭಾ ಸ್ಥಾನ ಕೊಡಕೊಂಡು ಅವು ಹೋರಾಟ ಮಾಡಿತ್ತು. ಆಹಾರ ನಾಗರಿಕ ಸರಬರಾಜು ಪಿಂಜ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸರ್ವರ ನಿರ್ವಹಣಾ ಕಾರ್ಯ ಜೂನ್ 20